ಸ್ತುತಿಗೆ ಮೆಚ್ಚಿದ ಅಂಜನೆ ಅಭಯ ಕೊಡುತ್ತವೆ. ಮೆಚ್ಚಿದನು ನಿನ್ನ ವಲಸ್ತೌದ್ಯಕ್ಕೆ, ಮೆಚ್ಚಿದನು ನಿನ್ನ ವಲಸ್ತೌದ್ಯಕ್ಕೆ ಸಚ್ಚರಿತ ನಗೆ ಜೀವದಾನವ ನಿಚ್ಚಡದಿ ನಿನಗಿತ್ತೆ. ಜೀವದಾನವ ನಿಚ್ಚಡದಿ ನಿನಗಿತ್ತೆ, ಹರಿಹರರಡ್ಡ ಗಟ್ಟಿದರು ಉಚ್ಚರಿಸಿದು ದಗೆಡರು ಬಾರದು ಚೊಚ್ಚಿಲಾತ್ಮಜ ಹನುಮನಾಣೆ. ಮದಿಚ್ಛಿತವನು ಸುರನು ದ ಅಭಯವನಿ ತಳ ನೃಪಗೆ ಧ್ಯಾನಿಸಿದ ಕೂಡಲೇ ಹನುಮಂತನು ಬಂದು ಮಾತೆಗೆ ಧೈರ್ಯ ಹೇಳುತ್ತಾನೆ. ಅಮ್ಮ ನೀರದು ದೇ ಶಕುಂತರಾಜನಿಗೆ ರಾಮನಾಮ ಪ್ರಭಾವವನ್ನು ಉಪದೇಶಿದ ಹನುಮಂತ ಮನದಲ್ಲಿಯೇ ಯೋಚಿಸುತ್ತಾನೆ. ಮರುತ ಸುತ್ತ ಈ ಗರದಿ ಭೂವರಗರುಗಿ ತನ್ನಯ ಮನದೊಳೆಣಿಸಿದ ತರಣಿ ಕುಲ ಜನ ಕಣಗಳು ಪುಸಿಲ್ಲ ವಾಲಿಯನ ತರಿದನೊಂದೇ ಬಾಣಗಳು ಅದನರಿತರಿದು ಬಗೆಗೊಂಡು ಬಾಳುವ ತೆರನ ಕಾಣೆ ಬಾಳುವ ತೆರನ ಕಾಣೆ ನೆನುತ್ತ ಜನನಿಯೊಳರೆದ ಮನದಿರವ ಲೇಸಾಗಿ ಶ್ರೀರಾಮನು ಸುಗ್ರೀವನನ್ನು ಸಂಧಾನಕ್ಕೆ ಕಳುಹುತ್ತಾನೆ. ಸಂಧಾನಕ್ಕೆ ಒಪ್ಪದ ಹನುಮಂತನ ಬಗ್ಗೆ ಶ್ರೀರಾಮನು ಬಹುರೀತಿಯಾಗಿ ಯೋಚಿಸುತ್ತಿರಲು ಸೀತೆ ವಿನೋದವಾಗಿ ಶ್ರೀರಾಮನನ್ನು ವಿಚಾರಿಸುತ್ತಾಳೆ. ಜಾನಕಿ ನುಡಿದಳು ಏನಿದೇನು ಸಿಟ್ಟು Thank you. ಮಹಿಷಾಸುರ ಮರ್ದಿನಿಗೆ ಕಿಂಗಿಣಿ ಹಾರೆ ಕೈಯುರ ಹರಿಣಿ ಸುರನ